ಮೈಸೂರು ಉಮೇಶ್ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರಿಗೆಲ್ಲ ಶಾಲಿನಿ ವಿ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ತಂದನ ತಾನಾ ತಂದನ ತಂದೆ ನಾನಾ ಚಾಮುಂಡಿ ಹಬ್ಬ ದಸರಾ ಸಂಭ್ರಮ ಜನಪದರ ನಾಲಿಗೆಯಲ್ಲಿ ಮೈಸೂರು ದೇವತೆ ಕಾಳಗದಲ್ಲಿ ಕಾಳ ಬಿಡದವಳು ಚಾಮುಂಡಮ್ಮ ವರದಲ್ಲ ಸುಮಾರೇವಿ ಹೆಸರಲ್ಲಿ ಪಾರ್ವತಿ ವರವ ಪಾಲಿಸೋ ತಾಯೇ ನಂಬಿದ ಬರ್ತಾರ ಮೇಲೆ ರಚನೆ ಡಾಕ್ಟರ್ ಪಿ ಕೆ ರಾಜಶೇಖರ್ ಮಂಗಳವಾರದ ಮಾತೆ ಮಂಗಳವಾರದ ಮಾತೆ ಮಹಾತಾಯಿ ಚಾಮುಂಡಮ್ಮ ವರದಲ್ಲಿ ಲಕ್ಷ್ಮೀದೇವಿ ವಿದ್ಯೆದಲ್ಲಿ ಸರಸ್ವತಿ ಕಾಳಗಕ್ಕೆ ಕಾಳಗಾತಿ ವರವ ಪಾಲಿಸೋ ತಾಯಿ ನಂಬಿದ ಮಾನ್ಯರ ಮ್ಯಾಲೆ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಪಿರಿಯಾಪಟ್ಟಣಕ್ಕೆ ತೆರಳುತ್ತಿದ್ದ ಅಕ್ಕ ಹಿರಿದೇವತಿಯನ್ನು ನೋಡುತ್ತಾ ನಿಂತಿದ್ದ ಚಾಮುಂಡಿ ಮಹಿಷ ಮಂಡಲದ ಕಡೆಗೆ ಮುಖ ಮಾಡಿದಳು. ಆ ನಾಡಿನ ಸೌಂದರ್ಯದ ಸಿರಿಯನ್ನು ಮತ್ತೆ ಮತ್ತೆ ನೋಡಿ ಕಣ್ತುಂಬಿಕೊಂಡಳು ಹಾಗೂ ಮನ ತುಂಬಿಕೊಂಡಳು. ಈಗಿಂದೀಗಲೇ ಅಲ್ಲಿ ಹೋಗಿ ನೆಲೆಸಬೇಕೆಂಬ ತವಕದಿಂದ ಆಕಾಶ ಮಾರ್ಗದಲ್ಲಿ ತೇಲಿ ಬಂದಳು. ಮೈಸೂರು ನಗರವನ್ನು ಒಮ್ಮೆ ದಿಟ್ಟಿಸಿ ಆ ನಗರದಲ್ಲೆಲ್ಲ ಸುತ್ತಾಡಬೇಕೆಂದು ಬಯಸಿ ಧರೆಗಿಳಿದಳು. ಹಚ್ಚ ಹಸುರಿನ ಗಿಡಮರಗಳು, ಬಣ್ಣ ಬಣ್ಣದ ಹೂಗಳು, ತಣ್ಣಗೆ ತೀಡುವ ಪರಿಮಳ ಪೂರಿತ ಗಾಳಿ, ಈ ಎಲ್ಲವೂ ಹೃದಯವನ್ನು ಸೂರೆಗೊಂಡವು. ಅದನ್ನೆಲ್ಲ ನೋಡಿ ಚಾಮುಂಡಿ, ಓ ಈ ನಗರ ಎಷ್ಟು ಸುಂದರವಾಗಿದೆ. ಎತ್ತೆತ್ತ ತಿರುಗಿದರೂ ಮಲ್ಲಿಗೆ, ಜಾಜಿ, ಜೌನ, ಸುರಗೆ, ಸಂಪಿಗೆ, ಸೇವತಿಗೆ, ನಳಿನ ನಾಗವಲ್ಲಿ, ಪುನ್ನಗ ಗಜನಿಂಬೆ, ಮಾವು ಮಂದಾರಗಳಿಂದ ನಂದನವನಕ್ಕಿಂತಲೂ ಸುಂದರವಾಗಿ ಶೋಭಿಸುತ್ತಿದೆ. ಮಹಿಷ ರಾಕ್ಷಸನಾದರೂ ರಸಿಕನೂ ಹೌದೆನಿಸುತ್ತದೆ. ಇದು ಮಹಿಷನ ಊರು ಮೈಸೂರು. ಚಾಮುಂಡೇ ಬನಿಯ ಮರುಕಳೆ ಬನಿಯ ಮಾರ ಬಹಳ ದೂರ ಬನೆ ಚಾಮುಂಡೇ ಬನ್ನಿ ಚಾಮುಂಡಿ ಬನಿಯ ಮರುಕಳೆ ಬನಿಯ ಮರ ಬಹಳ ದೂರ ಬನ್ನಿ ಚಾಮುಂಡೇ ಬೆಟ್ಟ ಹತ್ತುತ್ತ ಕುರ್ಬೆಗುರ ಸುರಿಸುತ್ತ ಪ್ರಜೆ ಮಾಂಡೆ ಒದಾರೋತ ಬನಿ ಚಾಮುಂಡೇ ಬನ್ನಿ ಚಾಮುಂಡಿ ಬನ್ನಿಯ ಮರುಕಣೆ ಬನ್ನಿಯ ಮರ ಬಾಳ ದೋರ ಬನ್ನಿ ಚಾಮುಂಡೆ ಪುರಂಜಿ ಮಂಡೆ ಒದರೋಹತ ಚಾಮುಂಡೆ ಅವ ಬೆಟ್ಟ ಹತ್ತೋದು ಬೆಳುಗಾದ ಬನ್ನಿ ಚಾಮುಂಡೆ ಬನ್ನಿ ಚಾಮುಂಡಿ ಬನ್ನಿಯ ಮರುಕಣೆ ಬನ್ನಿಯ ಮರ ಬಾಳ ದೋರ ಬನ್ನಿ ಚಾಮುಂಡೆ ಸರೋದವಳೆ ಗೊರಗಾಂಜಿ ಮೈನವಳೆ ಆ ಗುಂಡಿಲಿ ನೇರ ಮಗೆ ಅವಳೆ ಬನ್ನಿ ಚಾಮುಂಡೆ ಬನ್ನಿ ಚಾಮುಂಡಿ ಬನ್ನಿಯ ಮರ ಕಣೆ ಬನ್ನಿಯ ಮರ ಬಾಳ ದೋರ ಬನ್ನಿ ಚಾಮುಂಡೆ ಗುಂಡಿಲಿ ನೇರ ಮಗೆ ಅವಳೆ ಚಾಮುಂಡೆ ನಿನ್ಗೊಂಡು ಸಾರಾಕ ಬೆಲೆ ಏಳ ಬನ್ನಿ ಚಾಮುಂಡೆ ಬನ್ನಿ ಚಾಮುಂಡಿ ಬನ್ನಿಯ ಮರು ಕಣೆ ಬನ್ನಿಯ ಮರ ಬಾಳ ದೋರ ಬನ್ನಿ ಚಾಮುಂಡೆ ಕಾಲು ನವಳೆ ಪ್ರಿಯ ಪಾಟಡುದವಳೆ ಆ ಕಲ್ ಮೇಲೆ ಕಾಲ ತೊಳೆ ಅವಳೆ ಬನ್ನಿ ಚಾಮುಂಡೆ ಮಲ್ಲಿಗೆಯ ಮೈಸೂರು, ಶ್ರೀಗಂಧದ ಮೈಸೂರು, ಚಿಗುರೆಲೆಯ ಮೈಸೂರು, ಚಂದದ ಊರು ಆ ನಂತದ ಊರು, ಅರಮನೆಯ ಮೈಸೂರು, ಗುರುಮನೆಯ ಮೈಸೂರು, ಸಿರಿದೇವಿ ನೆಲೆಸಿರುವ ಅಂದದ ಊರು ಆ ನಂದದ ಊರು, ರಣಧೀರರ ಮೈಸೂರು, ಗುಣಶೀಲರ ಮೈಸೂರು, ಚಿತ್ರ ಸಂಗೀತ ನಾಟ್ಯಕಲೆಯ ಮೈಸೂರು, ರೇಷ್ಮೆಯ ಮೈಸೂರು, ಅದೂ ಅಲ್ಲದೆ ಮುತ್ತು ಮಾರುವ ಬೀದಿ, ರತುನ ಮಾರುವ ಬೀದಿ, ವಜ್ರ ವೈಢೂರ್ಯಗಳ ಮಾರುವ ಬೀದಿ, ನಮ್ಮ ಮೈಸೂರು. ಈ ನಗರವನ್ನು ನೋಡುತ್ತಿದ್ದರೆ ಹೊತ್ತು ಹೋಗುವುದೇ ತಿಳಿಯುತ್ತಿಲ್ಲ ಎಂದುಕೊಂಡು ಸೌಂದರ್ಯಾರಾಧನೆಯಲ್ಲಿ ಮುಳುಗಿರುವಾಗ ಮಹಿಷನ ದ್ವಾರಪಾಲಕನೊಬ್ಬ, ನಾನು ದ್ವಾರದಲ್ಲೇ ಇದ್ದರೂ ಈಕೆ ಈ ನಂದನವನದೊಳಕ್ಕೆ ಬರಲು ಹೇಗೆ ಸಾಧ್ಯವಾಯಿತು ಎಂದು ಹೇಳುತ್ತಾ ಚಾಮುಂಡಿಯನ್ನು ಅಡ್ಡಗಟ್ಟಿ ತಡೆದನು. ಆ ಕೂಡಲೇ ಚಾಮುಂಡಿ, ಏ ಮರುಳ, ನನ್ನನ್ನು ತಡೆಯಲು ನೀನು ಯಾರು ಎಂದು ದಿಟ್ಟಿಸಿದ ಕೂಡಲೇ ಅವನ ಮೈಕೈಗಳನ್ನೆಲ್ಲ ಅವಳ ದೃಷ್ಟಿ ಜ್ವಾಲೆ ಸ್ಪರ್ಶಿಸಿ ಸುಡತೊಡಗಿತು. ಆ ಕೂಡಲೇ ಅವನು ಮಹಿಷನ ಬಳಿಗೆ ಹೋಗಿ, ಅಪಾಯ ಅಪಾಯ ಎಂದು ಕೂಗುತ್ತಾ ಮಹಿಷನಿಗೆ ತನಗಾದ ಗತಿಯನ್ನು ವಿವರಿಸಿ ಹೇಳಿದ. ಅದನ್ನು ಕಂಡ ಮಹಿಷ, ದ್ವಾರಪಾಲಕ, ಇದೇನಿದು ನಿನ್ನ ಅವತಾರ? ತಲೆಗೂದಲು ಮುಖ ಮೀಸೆಗಳೆಲ್ಲ ಸುಟ್ಟು ಹೋಗಿವೆ, ಏನಾಯಿತು, ಯಾರಿಂದ ಹೀಗಾಯಿತು ಹೇಳು ಎಂದು ಕೇಳಲು, ದ್ವಾರದ ಬಳಿ ಬಂದ ಹೆಣ್ಣೊಬ್ಬಳಿಂದ ನನಗೆ ಈ ದುಸ್ಥಿತಿ ಉಂಟಾಯಿತು ಎಂದು ಹೇಳಿದ. ಅದಕ್ಕೆ ಮಹಿಷ, ಏನು, ಕೇವಲ ಒಂದು ಹೆಣ್ಣಿನಿಂದ ಹೀಗಾಯಿತೆ, ಹೇಳಿ ಯಾರವಳು? ಅವಳನ್ನು ಧರಧರನೆ ಹಿಡಿದೆಳೆದು ತರದೆ ಬೆದರಿ ಬೆಪ್ಪಾಗಿ ಬಂದಿರುವೆಯಲ್ಲ, ನಿನಗೆ ನಾಚಿಕೆಯಾಗುವುದಿಲ್ಲವೇ? ಪ್ರಭು, ನೀವು ಹೇಳುವಂತೆ ಮಾಡಲು ಪ್ರಯತ್ನಿಸಿ ಈ ದುರವಸ್ಥೆ ತಂದುಕೊಂಡೆ. ಅವಳು ಸಾಮಾನ್ಯಳಲ್ಲ ಪ್ರಭು, ಅವಳು ಮಹಾಮಾರಿ. ಮಹಾಮಾರಿ? ಯಾರು ಆ ನಾರಿ ಎಂದು ಹೇಳುತ್ತಾ ಮಂತ್ರಿಯೊಡನೆ ಚಾಮುಂಡಿ ಕಡೆಗೆ ನಡೆದ. ಮಂತ್ರಿ ತಾಮ್ರಾಕ್ಷನು ಮೊದಲಿಗೆ ಆ ಮಾರಿಯನ್ನು ನೋಡಿ ಬರುವುದಾಗಿ ಹೇಳಿ ಹೋದನು. ಇದರ ಹೆಸರು ಮಹಿಷಪಟ್ಟಣ ಅಂತೇಳಿ ಹಿಂದೆ ಮಹಿಷಪುರಿ ಮಹಿಷಪಟ್ಟಣ ಅಂತೇಳಿ ಹೆಸರು. ಇಲ್ಲಿಗೆ ಚಕ್ರವರ್ತಿ ಯಾರು? ಯಾರು ಸ್ವಾಮಿ? ಮಹಿಷಾಸುರ. ಓಹೋ, ಅವನು ಈ ದೇವತೆಗಳನ್ನೆಲ್ಲ ಅವರವರ ಜಾಗದಿಂದ ಓಡಿಸಿ, ಇಂದ್ರ ಸ್ವರ್ಗದಲ್ಲಿಲ್ಲ, ಶಿವ ಕೈಲಾಸದಲ್ಲಿಲ್ಲ, ಬ್ರಹ್ಮ ಬ್ರಹ್ಮಲೋಕದಲ್ಲಿಲ್ಲ, ವಿಷ್ಣು ವೈಕುಂಠದಲ್ಲಿಲ್ಲ, ಸುರನರ ದೇವಾರು ದೇವತೆಗಳೆಲ್ಲರೂ ಮಹಿಷಾಸುರನ ಹೆದರಿ ಕಾಡಲ್ಲಿ ವಾಸ ಮಾಡುವಂತ ಸಮಯ ನೋಡಿ, ಕಾಡಲ್ಲಿ ವಾಸ ಮಾಡುತ್ತಿರುವಂತ ಸಮಯ. ಅದೇ ಸಮಯಕ್ಕೆ ನಾರದ ಮುನಿಗಳು ತಂಬೂರಿಯನ್ನು ಹಿಡ್ಕೊಂಡು ತಾಳವನ್ನ ಹಾಕ್ತಾ ನಾಡು ನಾಡು ದೇಶ ದೇಶ ಎಲ್ಲ ಲೋಕವನ್ನು ಸಂಚಾರವನ್ನು ಮಾಡುತ್ತಾ ಬಂದ್ರೆ ಒಬ್ರು ಇಲ್ಲ, ಇಂದ್ರ ಇಲ್ಲ, ಯಮಧರ್ಮ ಇಲ್ಲ, ಅಗ್ನಿ ಇಲ್ಲ, ಕುಬೇರ ಇಲ್ಲ, ವಾಯು ಇಲ್ಲ, ಯಾರು ಇಲ್ಲ, ಮತ್ತೆ ಲೋಕ ನಡೆಯುವುದೆಂಗೆ? ಕಷ್ಟ. ಎಲ್ಲಾ ದೇವಾನು ದೇವತೆಗಳಿದ್ದಂತ ಸ್ಥಳಕ್ಕೆ ಬಂದ್ರು ನಾರದ ಮುನಿಗಳು. ಇದೇನು ಬ್ರಹ್ಮದೇವ, ಒಬ್ಬ ಮಹಿಷಾಸುರನಿಗೆ ಹೆದರಿ ನೀವೆಲ್ಲರೂ ಇಲ್ಲಿ ಬಂದು ಕೂತಿದ್ದೀರಲ್ಲ, ಲೋಕದ ಗತಿಯೇನು ಸ್ವಾಮಿ? ಲೋಕದ ಗತಿಯೇನು ಅಲ್ವೇ? ಹೌದು. ಅದಕ್ಕೆ ನಾರದ ಹುಡುಗಾಟ ಆಡುವುದನ್ನು ಬಿಟ್ಟು ಏನಾರು ಉಪಾಯವನ್ನು ಹೇಳು ಅಂದ್ರು. ಅದಕ್ಕೆ ನಾರದ ಮುನಿ ಹೇಳ್ತಾನೆ, ಉಪಾಯ ಎಂದರೆ ಬ್ರಹ್ಮದೇವ ನೀನು ಕೊಟ್ಟಿರುವವರವಾಗುವುದು. ಯಾವುದು ಸ್ವಾಮಿ? ನೀನು ಕೊಟ್ಟಿರುವ ವರವಾಗುವುದು ವಸ್ತ್ರದಿಂದಾಗಲಿ ಶಸ್ತ್ರದಿಂದಾಗಲಿ ಕ್ರಿಮಿ ಕೀಟಗಳಿಂದಾಗಲಿ ಯಾವ ಗಂಡಸರು ನನ್ನ ಮೇಲೆ ಯುದ್ಧ ಮಾಡಬಾರದು, ನನಗೆ ಸಾವೇ ಬರಬಾರದು ಅಂತ. ನನಗೆ ಸಾವು ಬರುವುದಾದ್ರೆ ಕೇವಲ ಒಂದ್ ಹೆಣ್ಣಿಂದ ಬರಲಿ ಅಂತೇಳಿ ವರವನ್ನು ಕೇಳಿದ್ದಾನೆ ಮಹಿಷಾಸುರ. ಆದ್ರಿಂದ ನೀವೇನ್ ಮಾಡಿದ್ರಿ? ಏನ್ ಮಾಡಿದ್ರಿ? ವರವನ್ನು ಕೊಟ್ಟು ಬಂದು ಕಾಡಲ್ಲಿ ಬಂದು ಕೂತಿದ್ದೀರಿ. ಸರಿಯೋ? ಆ ಮಹಿಷಾಸುರನ ಜೊತೆ ಯುದ್ಧ ಮಾಡುವಂತ ಒಂದು ಹೆಣ್ಣು ಮಗಳು ಎಲ್ಲಿದ್ದಾಳೆ, ಕರ್ಕೊಂಡು ಬನ್ನಿ ಅಂದ್ರು. ಯಾರಿರ್ಬಹುದು ಯಾರಿರ್ಬಹುದು ಅಂತ ಯೋಚನೆ ಮಾಡ್ತಾ ಇದ್ರೆ ಅಲ್ಲಿ ಆದಿಶಕ್ತಿಯ ಅಂಶದಿಂದ ಅವತರಿಸಿದಂತ ಅವರು ಮೂರು ಜನ ಇದ್ದಾರಲ್ಲಪ್ಪ. ಯಾರ್ಯಾರು ಸ್ವಾಮಿ? ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಮೂರ್ ಜನ ಇದ್ದಾರಲ್ಲ ಅವರನ್ನೇ. ಇವರು ಮೂರ್ ಜನಲ್ಲಿ ಯಾರನ್ನಾರು ಒಬ್ರು ಕಳುಹಿಸಬೇಕು ಅಂತೇಳಿ ಯೋಚನೆ ಮಾಡಿ ಮೊಟ್ಟ ಮೊದಲನಾಗಿ ಬಂದು ಕೇಳ್ತಿದ್ದಾರೆ, ಲಕ್ಷ್ಮಿ ತಾಯಿ ಮಹಿಷಾಸುರನ ಕೊಲ್ಲಲು ಹೋಗಬೇಕು, ನೀನೇನಾದ್ರೂ ಹೋಯ್ತೀಯನವ್ವ ಅಂದ್ರು. ಅವಳಂದ್ಲು, ಅಯ್ಯೋಯ್ಯೋ ಒಳ್ಳೆ ಕೆಲಸ ಹೇಳ್ತಾ ಇದ್ದೀರಿ, ಕಡು ಬಡತನದಲ್ಲಿದ್ದವನ್ನ ಶ್ರೀಮಂತನಾಗಿ ಮಾಡಬಲ್ಲೆ, ಹೌದು, ಸಿರಿತನದಲ್ಲಿ ಮೆರೆಯುವವನ ಭಿಕ್ಷುಕನಾಗಿ ಬೀದಿ ನಿಲ್ಲಿಸಬಲ್ಲೆ, ಅದನ್ನು ಬಿಟ್ಟು ಮಹಿಷಾಸುರನ ಜೊತೆಯಲ್ಲಿ ಆಯುಧ ಬಿಡದೆ ಯುದ್ಧ ಮಾಡಲು ನನ್ನ ಕೇಳಾಗೋದಿಲ್ಲ ಅಂದ್ಲು. ಆಗ ಸರಸ್ವತಿ ಕೇಳಿದ್ಲು, ಹೌದು, ಏನವ್ವ ನೀನಾದ್ರೂ ಹೋಗಿ ಮಹಿಷಾಸುರನ್ನು ಕೊಂದು ಈ ಸುರಮುನ್ನೂರು ದೇವಾನು ದೇವತೆಗಳ ಕಾಪಾಡ್ತೀಯ ಅಂದಾಗ ಸರಸ್ವತಿ ಹೇಳ್ತಾಳೆ, ವೀಣೆ ತಕ್ಕೊಂಡು ಬ್ರಹ್ಮಲೋಕದಲ್ಲಿ ನುಡಿಸಬಹುದು, ಹಾಗೆ ಅಜ್ಞಾನಿಯನ್ನ ಜ್ಞಾನಿಯಾಗಿ ಮಾಡಬಲ್ಲೆ, ಜ್ಞಾನಿಯನ್ನ ಅಜ್ಞಾನಿಯಾಗಿ ಮಾಡಿ ನಿಲ್ಲಿಸಬಲ್ಲೆ ಅದನ್ನು ಬಿಟ್ಟು ನನ್ನ ವಿದ್ಯದ ಬಲದಿಂದ. ಹೌದು. ಆದರೆ ಮಹಿಷಾಸುರನ ಜೊತೆಯಲ್ಲಿ ಯುದ್ಧ ಮಾಡೋದಕ್ಕಾಗಲ್ಲ ಅಂದ್ರು. ಹಾಗಾದ್ರೆ ಇನ್ನುಳಿದವರು ಯಾರು? ಪಾರ್ವತಿ, ಪಟ್ಟದವಳು ಪಾರ್ವತಿ, ಪಂಚಕಳಸ ಉಳ್ಳವಳು. ಅವಳನ್ನು ಬಂದು ಕೇಳಿದ್ರು, ಏನುವ ತಾಯಿ ನೀನಾದ್ರೂ ಹೋಗಿ ಮಹಿಷಾಸುರ ಸಂಹಾರವನ್ನು ಮಾಡು ಎಂದಾಗ ಓಡೋಡಿ ಬಂದು ಶಿವನ ಪಾದ ಹಿಡ್ಕೊಂಡು ಗೊಳೋಂದು ಕಣ್ಣೀರು ಸುರಿಸ್ತಿದ್ದಾಳೆ ಪಾರ್ವತಿ. ಹೇ ಹುಡುಗಿ, ನಿನ್ನಾಟವೆಲ್ಲ ನಮ್ಮ ಬಳಿ ನಡೆಯುವುದಿಲ್ಲ, ಎಲ್ಲಿಯ ದುರ್ಗಿ ನೀನು, ಎಲ್ಲಿಯ ಮಾರಿ ನೀನು? ನಮ್ಮ ಬೆಟ್ಟಕ್ಕೆ ಬಂದ ಕಾರಣ ಹೇಳು. ಅಲ್ಲದೆ ಹೆಣ್ಣಾಗಿರುವ ನೀನು ನಮ್ಮ ಪ್ರಭುಗಳ ಸೇವೆಗೆ ದಾಸಿಯಾಗಿರುವ ಎಂದನು. ಚಾಮುಂಡಿ ಉಗ್ರ ಕೋಪದಿಂದ, ಎಲಾ ಕೀಟವೇ, ನಾನು ನಿನ್ನ ಪ್ರಭುವನ್ನು ಸೇವಿಸುವುದಕ್ಕಿಂತ ಮುಂಚೆ ಆ ಸೇವೆಯ ಸ್ವರೂಪ ಏನೆಂಬುದು ಮೊದಲು ನಿನಗೆ ತಿಳಿಯಲಿ ಎಂದು ಹೇಳಿ ತನ್ನ ಉರಿಗಣ್ಣನ್ನು ಬಿಟ್ಟಳು. ಉಗ್ರ ಜ್ವಾಲೆಗಳು ತಾಮ್ರಾಕ್ಷನನ್ನು ದಹಿಸತೊಡಗಿದವು. ಆಗ ಅವನು, ಅಯ್ಯೋ ಅಯ್ಯೋ, ಬೆಂಕಿ ಬೆಂಕಿ, ನನ್ನ ಮೈಯೆಲ್ಲ ಬೆಂಕಿ ಹತ್ತಿಕೊಂಡು ಉರಿಯುತ್ತಿದೆ, ಕಾಪಾಡಿ ಪ್ರಭು, ಕಾಪಾಡಿ ಪ್ರಭು ಎಂದು ಕಿರುಚುತ್ತಿರುವಾಗಲೇ ಸುಟ್ಟು ಬೂದಿಯ ಗುಡ್ಡೆಯಾದನು. ಮಂತ್ರಿ ತಾಮ್ರಾಕ್ಷನ ಅರುಚಾಟವನ್ನು ಕೇಳಿ ಅವನನ್ನು ನೋಡಲು ಬೇಗ ಬೇಗ ಬಂದ ಮಹಿಷ ಅವನಿಗೆ ಬದಲು ಅಲ್ಲೇ ನಿಂತಿದ್ದ ಅಪೂರ್ವ ರಾಶಿಯ ದಿವ್ಯ ಕಾಂತಿಯ ಚಾಮುಂಡಿಯನ್ನು ಕಂಡು ದಿಕ್ಕೆಟ್ಟು ನಿಂತನು. ತರುಣಿ, ನೀನು ಯಾರು? ನಾನು ಯಾರೇ? ನಿನ್ನ ಪಾಲಿನ ಮೃತ್ಯು. ಎಲೆ ಹುಡುಗಿ, ಯೌವನ ಮದದ ಅಹಂಕಾರದಿಂದ ಗಳಹುವ ನೀನು ನನ್ನನ್ನು ಯಾರೆಂದು ತಿಳಿದಿರುವೆ? ನನ್ನ ಸಾಮರ್ಥ್ಯವೇನೆಂಬುದನ್ನು ನೀನರಿಯೇ. ಬ್ರಹ್ಮದೇವನನ್ನು ಮೆಚ್ಚಿಸಿ ರಕ್ತ ಬೀಜಾಸುರ ಶಕ್ತಿಯನ್ನು ಪಡೆದಿರುವ ನಾನು ಈ ಧರೆಗೆ ದೊರೆ, ಈ ಗಿರಿಗೆ ಒಡೆಯ, ಈ ಸಾಮ್ರಾಜ್ಯಕ್ಕೆ ಚಕ್ರವರ್ತಿ. ನನ್ನಂಥ ಅಪ್ರತಿಮ ಸಾಹಸಿಗೆ ಸತಿಯಾಗುವ ಹಂಬಲ ನಿನಗಿಲ್ಲವೇ? ಬಾ, ನನ್ನನ್ನು ವರಿಸು. ನಿನ್ನನ್ನು ವರಿಸಲು ಬಂದಿಲ್ಲ ಮೂರ್ಖ, ನಿನ್ನನ್ನು ವಧಿಸಲು ಬಂದಿದ್ದೇನೆ. ಎಲಾ ದುಷ್ಟ ಹೆಣ್ಣೆ, ನಿನ್ನ ರೂಪಕ್ಕೆ ತಕ್ಕ ನಯವಿನಯಗಳು ನಿನಗಿಲ್ಲವಲ್ಲ? ನನ್ನನ್ನು ಧಿಕ್ಕರಿಸಿದರೆ ನಿನ್ನ ಗತಿ? ನನ್ನ ಗತಿ ಏನಾದೀತು? ನಿನ್ನ ತಿಥಿಯಾಗುತ್ತದೆ ಅಷ್ಟೇ. ಚಾಮುಂಡಿಯ ಉದ್ಧಟತನವನ್ನು ಮಹಿಷನಿಂದ ತಡೆದುಕೊಳ್ಳಲಾಗಲಿಲ್ಲ. ಅವನು ಅಗ್ನಿಪರ್ವತ ಸ್ಫೋಟಿಸಿದಂತೆ ಅಬ್ಬರಿಸುತ್ತ ಚಾಮುಂಡಿಯ ಮೇಲೆ ಬೀಳಲು ಬಂದ. ಭುಜದಲ್ಲಿ ಶಸ್ತ್ರವಾದ ಇಡಿದು ಅವಳು ದಾಟಿ ಬರುತ್ತಾಳೆ ಮೈಸೂರಿಗೆ ತಾಯಿ ಚಂದನ. ಹೇ ಕಾಕವ ಒಡೆದ ತೊಡೆಯನ್ನು ತಟ್ಟಿದ ಹೇ ಸಾಗಿ ಬರುತ್ತಾಳೆ ಮೈಸೂರಿಗೆ ತಾಯಿ ಚಂದನ. ಚಾಮುಂಡೇಶ್ವರಿ, ಹೌದಪ್ಪ, ಚಂಡಮುಂಡರ ಕೊಂದು ಚಾಮುಂಡಿ ಎಂದು ಹೆಸರನ್ನು ಪಡ್ಕೊಂಡು ಹೌದು ಈ ಮೈಸೂರಿಗೆ ಬರುವಷ್ಟರಲ್ಲಿ ಮೈಸಾಸುರ ಮನಿಗಿದ್ನಲ್ಲ, ಆನಂದವಾಗಿ ತನ್ನ ಶಿಷ್ಯರ ಜೊತೆಗೂಡಿ ಮನಿಗಿದಂತ ಅವನು ಬೆಟ್ಟದಲ್ಲಿ ಹೌದು ಕೆಟ್ಟ ಸಪನ ಕೇಡ ಸಪನವನ್ನು ಕಂಡು ಗಕ್ಕನೆದ್ದು ಕೂತ್ಕೊಂಡ. ಏನ್ ಕನಸಪ್ಪ? ಏನ್ ಕನಸು ಅಂದರೆ, ಉಜ್ಜಯಿನಿ ದೇಶದಿಂದ ಸುಂದರವಾದ ಒಂದೆಣ್ಣು ಬಂದು ನನ್ನನ್ನು ಕೊಲ್ಲುವಂತೆ ಕನಸು ಕಂಡನಲ್ಲ. ಛೇ, ಹೆಣ್ಣಿಂದ ಮರಣ ಬಾರದು ಅಂತ ಹೇಳಿ ಬ್ರಹ್ಮನಿಂದ ವರದ ಪಡೆದಿರುವ ನನಗೆ ಕೇವಲ ಒಂದ್ ಹೆಣ್ಣಿಂದ ಮರಣ ಎಂದರೇನು? ಹಾಗಂತೇಳಿ ಮೈ ಮರೆತು ಕೂತ ಮಹಿಷಾಸುರ ಚಾಮುಂಡೇಶ್ವರಿ ಬಂದು ನಿಂತುಕೊಂಡ್ಲು. ಭೂಮಿಗೆ ಆಕಾಶಕ್ಕೆ ಅಖಂಡವಾಗಿ ಬಂದು ನಿಂತು ಸಿಂಹದ ಮೇಲೆ ಕುಂತ್ಕೊಂಡು ಮಹಿಷಾಸುರನ ಕರಲು, ಮಹಿಷಲವ ಮಹಿಷ, ನಿನ್ನ ಮೃತ್ಯುಗೆ ಮೃತ್ಯು ಸ್ವರೂಪಳಾದ ನಾನು ಬಂದಿದ್ದೀನಿ ಆದಿಶಕ್ತಿ, ಬಾ ಹೊರಗೆ ಬಾ ಎಂದ ಕೂಡಲೇ ಈಚೆಗೆ ಬಂದು ನಿಂತುಕೊಂಡ. ಎಲ ಹೆಣ್ಣೆ, ಹೌದು, ನನ್ನ ಹೆಸರು ಕೇಳಿದ ಕೂಡದಲ್ಲಿ ಶಿವ ನಡಗುವ, ಬ್ರಹ್ಮ ಬೆದರುವ, ಹರಿ ದಿಕ್ಕೆಟ್ಟು ಹೋಡುವ, ಸುರ ಮುನ್ನೂರು ದೇವಾನು ದೇವತೆಗಳ ನನ್ನ ಹೆಸರು ಕೇಳಿ ಅವರವರ ಸ್ಥಾನಗಳನ್ನು ಬಿಟ್ಟು ಹೊಂಟೋಗಿದ್ದಾರೆ. ಕೇವಲ ಒಂದು ಹೆಣ್ಣು ನೀನು ನನ್ನೊಡನೆ ಯುದ್ಧ ಮಾಡುವೆಯ? ಛೇ, ನಿನ್ನನ್ನು ನೋಡಿದ್ರೆ ನನಗೆ ಅಯ್ಯೋ ಪಾಪ ಎನಿಸ್ತಿದೆ. ಯಾಕೆ? ಯಾಕೆ ಅಂದ್ರೆ ನೀನು ನನ್ನ ಕೈಯನ್ನು ಹಿಡಿದು ಈ ಸುತ್ತೇಳು ನಾಡಿಗೆ ಮಹಾರಾಣಿಯಾಗಿ ಬಾಳ್ಬೇಕಾದವಳು ನೀನು, ಪಟ್ಟದರಸಿಯಾಗಿ ಪಟ್ಟದರಸಿಯಾಗಿ ಈ ಮಹಿಷ ಪಟ್ಟಣಕ್ಕೆ ಅಂತ. ಅದರಲ್ಲಿ ನನ್ನ ಆಯುಧಕ್ಕೆ ಸಿಕ್ಕಿ ತುಂಡು ತುಂಡಾಗಿ ಹೋಗುವೆ, ಬೇಡ, ನನ್ನ ಮಾತನ್ನು ಕೇಳೋ ಬಾ ಅಂತೇಳಿ ಮುಂಗಡಿಕೊಳ್ಳಕ್ ಹೋದ. ಮಹಿಷನು ತನ್ನ ಮೇಲೆ ಕೈ ಮಾಡುತ್ತಾನೆಂದು ತಿಳಿದ ಕೂಡಲೇ ದಿಂಬುಡಿಗೆ ಸೀರೆಯನ್ನು ಉಟ್ಟು ಗಂಡುಗಾಸೆ ಕಟ್ಟಿದಳು. ಮಾಯದ ಸಿಂಹ ಚಾಮುಂಡಿಯ ಹತ್ತಿರಕ್ಕೆ ಬಂದು ನಿಂತಿತು. ಸಿಂಹವನ್ನೇರಿದ ಚಾಮುಂಡಿ ಯುದ್ಧಕ್ಕೆ ಸಿದ್ಧಳಾಗಿ ನಿಂತಳು. ಭಯಂಕರ ಗರ್ಜನೆಯೊಂದಿಗೆ ಸಿಂಹವು ಮಹಿಷನ ಮೇಲೆ ಬಿದ್ದಿತು. ದೇವಿಯು, ಶಿವ ಕೊಟ್ಟ ಸರ್ಪಾಸ್ತ್ರ, ಬ್ರಹ್ಮ ಕೊಟ್ಟ ಆಯುಧ ಇದನ್ನೆಲ್ಲವನ್ನ ಬಳಸಿಕೊಂಡು ಮಹಿಷಾಸುರನಿಗೆ ಹೊಡೆದಳು. ಹೊಡೆದ ಏಟಿಗೆ ಮಹಿಷಾಸುರನ ರಕುತ ಚಿಲ್ಲನೆ ಹಾರಿ ಹಾರಿ ಭೂಮಿಗೆ ಬಿದ್ದಿತು. ಆಗ ಕೋಟಿ ಕೋಟಿ ರಕ್ಕಸರು ಉತ್ಪತ್ತಿಯಾದರು. ಉತ್ಪತ್ತಿಯಾದ ಕೋಟಿ ಕೋಟಿ ರಾಕ್ಷಸರೆಲ್ಲ ಚಾಮುಂಡಿಯನ್ನು ಮುತ್ತಿದರು. ಚಾಮುಂಡಿ ಅವರನ್ನೆಲ್ಲ ಕತ್ತರಿಸಿ ಕತ್ತರಿಸಿ ಎಸೆದಂತೆಲ್ಲ ಮತ್ತೆ ಮತ್ತೆ ರಕ್ಕಸರು ಹುಟ್ಟಿಕೊಳ್ಳುತ್ತಲೇ ಇದ್ದರು. ಬೆಳಗಿನಲ್ಲಿ ಶುರುವಾದ ಯುದ್ಧ ಮಧ್ಯಾಹ್ನವಾದರೂ ಮುಗಿಯಲಿಲ್ಲ. ಎದ್ದ ರಾಕ್ಷಸರನ್ನೆಲ್ಲ ಕಡಿದು ಕಡಿದು ಚಾಮುಂಡಿಯ ತೋಳುಗಳು ಸೋತವು. ಆ ಸಮಯದಲ್ಲಿ ಮಹಿಷನು ಕೋಣದ ಆಕಾರವನ್ನು ತಾಳಿ ಚಾಮುಂಡಿಯನ್ನು ತಿವಿಯಬೇಕೆಂದು ರಭಸದಿಂದ ನುಗ್ಗಿದನು. ಅವನನ್ನು ಚಾಮುಂಡಿ ಕತ್ತರಿಸಿದಳು. ಮಾಯದ ಯುದ್ಧದಲ್ಲಿ ಪಳಗಿದ್ದ ಅವನ ಮೇಲೆ ಸಿಂಹವನ್ನು ಬಿಟ್ಟಳು. ಸಿಂಹವು ಕೋಣನ ಹೊಟ್ಟೆಯನ್ನು ಸೀಳಿತು. ಆಗ ಮಹಿಷ ಕೋಣನ ಹೊಟ್ಟೆಯೊಳಗಿಂದ ಕಾಕು ಹಾಕುತ್ತಾ ಮೇಲೆದ್ದು ಬಂದ. ಎರಗಿದ ಯುದ್ಧಕ್ಕೆ ಖಡ್ಗವ ನಿಡಿದು ಬಂದ ರಕ್ತ ಬೀಜ ಸುರ ತಂದನ ತಾರ. ಎರಗಿ ಬಿದ್ದನು ತಾಯಿ ಮ್ಯಾಲೆ ತಂದನ್ನ ತಾರ. ಏ ಬರುವಂತ ರಕ್ತ ಬೀಜನ ಕಣ್ಣವಳು ಮಾತಾಯಿ ತಂದನ್ನ ತಾರ. ಆನ ಮುಡಿಯ ಹಿಡಿದು ಕೆಡವೇದ ತಾಯಿ ತಂದನ್ನ ತಾರ. ಏ ಮುಡಿಯ ಹಿಡಿದು ಕೆಳಗೆ ಕೆಡವಿದ ಅವಳ ಖಡ್ಗದಲ್ಲಿ ಎತ್ತಿ ಒಡೆದ ತಾನ. ಯಾವಾಗ ಖಡ್ಗದಲ್ಲಿ ಒಡೆದು ತಾಯಿ ಚಾಮುಂಡೇಶ್ವರಿ ರಕ್ತ ಬೀಜನ ರಕ್ತ ಒಂದು ತೊಟ್ಟು ಭೂಮಿಗೆ ಬಿದ್ದ ಕೂಡಲೇ ಸಾಗರದಂತೆ ಹುಕ್ಕೆ ಬರ್ತಾ ಇದೆ ರಾಕ್ಷಸರ ಸೈನ್ಯ. ಹಾಗಂತೇಳಿ ಆ ರಕ್ತ ಬೀಜನ ರಕ್ತದಿಂದ ಒಂದು ತೊಟ್ಟು ರಕ್ತಕ್ಕೆ ಒಂದು ಕೋಟಿ ರಾಕ್ಷಸರು ಹುಟ್ಟುತ್ತಾ ಇದ್ದಾರೆ. ಒಂದು ದಿನವಾಯಿತು, ಎರಡು ದಿನವಾಯಿತು, ಏ ಮೂರು ದಿನವಾಗಿ ಹೋಯ್ತಲ್ಲೋ. ಆಹಾ, ನಾಲ್ಕನೇ ದಿನವಾಯ್ತು, ಐದನೇ ದಿನವಾಯ್ತು, ಅಲ್ಲಿ ಆರೇಳು ಎಂಟು ಒಂಬತ್ತು ತಂದನ್ನ ತಾರ. ಆರೇಳು ಎಂಟು ಒಂಬತ್ತು ತಂದನ್ನ ತಾರ. ಒಂಬತ್ತು ದಿನವಾಯಿತು ಯುದ್ಧ ಶುರುವಾಗಿ. ಸೆಣಸಾಡಿ ಸೆಣಸಾಡಿದಂತ ಮಹಾತಾಯಿ ಚಾಮುಂಡೇಶ್ವರಿ ಸಾಕು ಸಾಕಾಗಿ ಹೋದಳು. ಯಾರನ್ನ ಕೊಂದ್ರು ಕೋಟಿ ರಾಕ್ಷಸರು ಹುಟ್ಟುತ್ತಿದ್ದಾರೆ. ಒಂಬತ್ತು ದಿನವಾಯಿತು ಯುದ್ಧ ಶುರುವಾಗಿ. ಸುರು ಮುನ್ನೂರು ದೇವಾನು ದೇವತೆಗಳು ತಮಟೆ ಕಹಳೆ ಕುಂಬರು ಹುಡಿಸುತ್ತಿದ್ದಾರೆ. ಡಮ ಡಮ ಡಮ ಡಮ ಡಮನೆ ಜೈಕಾರವಾಗ್ತಿದ್ದಾರೆ. ಆ ಜೈಕಾರದಲ್ಲಿ ತಾಯಿ ಚಾಮುಂಡಿ ಯುದ್ಧ ಮಾಡುತ್ತಿದ್ದರೆ ಯುದ್ಧ ಮುಗಿನಿಲ್ಲ. ಮತ್ತೆ ಯುದ್ಧ ಪ್ರಾರಂಭವಾಯಿತು. ಮಾಯಾವಿಯಾದ ಮಹಿಷನನ್ನು ಸಂಹರಿಸುವುದು ತನಗೆ ಸಾಧ್ಯ ಇಲ್ಲವೇನೋ ಎಂಬ ಅಪನಂಬಿಕೆಯಿಂದ ಚಾಮುಂಡಿ ಹತ್ತು ದಿಕ್ಕುಗಳನ್ನೂ ನೋಡುತ್ತಾ ತನ್ನ ಹಣೆಯ ಬೆವರನ್ನು ಬಲಗೈ ತೋರು ಬೆರಳಿನಲ್ಲಿ ಬಳಿದು ನೆಲಕ್ಕೆ ಒಗೆದಳು. ಆಕಾಶದಲ್ಲಿ ನಿಂತು ನೋಡುತ್ತಿದ್ದ ಹರಿಹರರು ಬೆವರನ್ನು ದಿಟ್ಟಿಸಿದರು. ಇದರಿಂದ ಬೆವರು ನೆಲಕ್ಕೆ ಬಿದ್ದೊಡನೆ ಬೆವರು ಬಿದ್ದ ಸ್ಥಳದಲ್ಲಿ ಗುಡುಗುಡನೆ ಮೇಲೆದ್ದು ಹೆಣ್ಣಿನಾಕೃತಿಯೊಂದು ಕಾಕು ಹಾಕಿತು. ಈ ಶಬ್ದವನ್ನು ಕೇಳಿ ಚಾಮುಂಡಿ ಬೆದರಿ ಸುತ್ತಮುತ್ತ ನೋಡಿದಳು. ಬೆವರಿನಲ್ಲಿ ಉತ್ಪತ್ತಿಯಾದ ಈ ಹೆಣ್ಣಾಕೃತಿ ಮೃದುಧ್ವನಿಯಲ್ಲಿ, ಅಕ್ಕಯ್ಯ, ಯಾರು ಯಾರು ನನ್ನನ್ನು ಅಕ್ಕಯ್ಯ ಎಂದು ಕರೆದವರು? ನಾನೇ ಅಕ್ಕ, ನಿನ್ನ ತಂಗಿ ಉರಿಮಾರಿ. ನಾನು ಹೇಗೆ ನಿನಗೆ ಅಕ್ಕ, ನೀನು ಹೇಗೆ ನನಗೆ ತಂಗಿ? ನೀನು ಯಾರು? ಅಕ್ಕಯ್ಯ, ನಾನು ನಿನ್ನ ಬೆವರಿನಿಂದ ಉತ್ಪತ್ತಿಯಾದ ಉರಿಮಾರಿ. ನಾನು ನಿನಗೆ ತಂಗಿಯಾಗಬೇಕು. ಈ ರಾಕ್ಷಸನನ್ನು ಕೊಲ್ಲಲು ನೀನು ಪಡುತ್ತಿರುವ ಕಷ್ಟವನ್ನು ನೋಡಿ ನಿನಗೆ ಸಹಾಯ ಮಾಡುವುದಕ್ಕೆ ಬಂದೆ. ಸಹಾಯ ನಿನ್ನಿಂದ? ನೀನು ಹೇಗೆ ನನಗೆ ಸಹಾಯ ಮಾಡಬಲ್ಲೆ? ಅಕ್ಕ, ಇದೋ ನೋಡು ನನ್ನ ನಾಲಿಗೆಯನ್ನು. ಈ ನಾಲಿಗೆಯನ್ನು ಭೂಮಿಯ ಮೇಲೆಲ್ಲ ಹಾಸುತ್ತೇನೆ. ಅಂದರೆ? ಅಂದರೆ ಏನೂ ತೊಂದರೆ ಇಲ್ಲ ಅಕ್ಕಯ್ಯ. ಈ ರಾಕ್ಷಸನ ಒಂದು ತೊಟ್ಟು ರಕ್ತವು ನೆಲದ ಮೇಲೆ ಬೀಳದಂತೆ ನಾನು ನೋಡಿಕೊಳ್ಳುತ್ತೇನೆ. ನನ್ನ ನಾಲಿಗೆ ಮ್ಯಾಲೆ ನಿಂತು ಕಾಳಗ ಮಾಡಕ್ಕಯ್ಯ. ಅಣೆಯಲ್ಲಿ ಯುದ್ಧ ಮಾಡಿ ಬೆವರು ಅರಿತಿತ್ತಲ್ಲ ತೆಗೆದು ಭೂಮಿಗೆ ಎಸೆದಳು ತಾಯಿ ಚಾಮುಂಡೇಶ್ವರಿ. ತನ್ನ ಹಣೆಯ ಮೇಲೆ ಅರಿತಿದ್ದಂತ ಬೆವರ ತೆಗೆದು ಭೂಮಿಗೆ ಎಸೆದ ಕೂಡಲೇ, ಆ ಭೂಮಿಗೆ ಬೆವರು ಬಿದ್ದ ಕೂಡಲೇ ಭೂಮಿಯಿಂದ ಮತ್ತೊಂದೇನು ಸೃಷ್ಟಿಯಾಯಿತು. ಅವಳ ಯಾರೋ ಎಂದರೆ ಜ್ವಾಲಾಮುಖಿ ತ್ರಿಪುರ ಸುಂದರಿ ಉತ್ತನಳ್ಳಿ ಮಾರವ್ವ ಹುಟ್ಟಿದಳು ತಾಯಿ ಚಾಮುಂಡೇಶ್ವರಿ ಬೆವರಿನಿಂದ. ಉತ್ತನಳ್ಳಿ ಮಾರವ್ವ ಹುಟ್ಟಿ ನಿಂತ್ಕೊಂಡ್ಲು, ಜ್ವಾಲಾಮುಖಿ ಹುಟ್ಟು ನಿಂತ್ಕೊಂಡ್ಲು, ಭೂಮಿಗೆ ಆಕಾಶಕ್ಕೆ ಧಗ ಧಗ ಧಗ ಧಗನ ಉರಿತ ನಿಂತ್ಕೊಂಡ್ಲು ತಾಯಿ ಚಾಮುಂಡೇಶ್ವರಿ. ಅಕ್ಕ ನನ್ನನ್ನು ಪಡೆದ ಕಾರಣವೇನು ಅಂದ್ಲು. ಏನಕ್ಕ? ಅದಕ್ಕೆ ತಾಯಿ ಚಾಮುಂಡೇಶ್ವರಿ ಹೇಳ್ತಾರವ್ವ, 9 ದಿನವಾಯ್ತು ಕಾಣಿ, ಯುದ್ಧ ಮಾಡಿ ಮಾಡಿ ಸಾಕಾಯಿತು. ಹೌದು, ಈ ರಕ್ತ ಬೀಜ ಸುರನ ಕೊಲ್ಲಕ್ಕೆ ನನ್ನಿಂದ ಆಗತಾ ಇಲ್ಲ ಕಣಿಯವ್ವ ಅಂದಾಗ, ಅಕ್ಕ ಈ ಭೂಮಿಯೆಲ್ಲ ನನ್ನ ನಾಲಿಗೆನ ಚಾಚಿ ನಿಂತ್ಕೊಳ್ಳ ಅಂದ್ಲು. ಒಳ್ಳೇದಲ್ಲವ? ಒಳ್ಳೇದಾಯ್ತು. ಇಡೀ ಭೂಮಂಡಲಕ್ಕೆ ತನ್ನ ನಾಲಿಗೆನ ಚಾಚಿ ನಿಂತ್ಕೊಂಡ್ಲು. ಯಾರು? ಉರುಕಾತಿ. ಉರುಕಾತಿ ಹೌದು, ಜ್ವಾಲಾಮುಖಿ. ಅವಳ ನಾಲ್ಗೆ ಮೇಲೆ ರಕ್ತ ಬೀಜಾಸುರ ನಿಲ್ಲಿಸಿ ಒಬ್ಬೊಬ್ಬರನ್ನ ಒಬ್ಬೊಬ್ಬರಾಗಿ ಕೊಚ್ಚಿಕೊಂಡು ಹೋದ್ಲು ಚಾಮುಂಡೇಶ್ವರಿ. ಉರಿಕಾತಿಯ ಮಾತಿನಿಂದ ಚಾಮುಂಡಿ ಉತ್ತೇಜಿತಳಾದಳು. ಉರಿ ಮಾರಿ ತನ್ನ ನಾಲಿಗೆಯನ್ನು ಭೂಮಿಯ ಮೇಲೆಲ್ಲ ಹಾಸಿದಳು. ಆಗ ಚಾಮುಂಡಿ ಅವಳ ನಾಲಿಗೆಯ ಮೇಲೆ ನಿಂತು ಮಹಿಷನ ಜುಟ್ಟನ್ನು ಹಿಡಿದುಕೊಂಡು ಅವನ ಹುಟ್ಟನ್ನೇ ಅಡಗಿಸಿದಳು. ಬಿದ್ದಂತ ರಕ್ತ ಒಂದು ತೊಟ್ಟು ಭೂಮಿಗೆ ಬೀಳದಂತೆ ಘಟಘಟಘಟನೆ ಕುಡ್ಕೊಂಡ್ಲು ಉತ್ತಳ್ಳಿ ಮಾರವ್ವ. ಹೌದಪ್ಪ. ಆಗ ಕಟ್ಟ ಕಡಿಯದಾಗಿ ಮಹಿಷಾಸುರ ಬಂದ, ತಾಯಿ ಚಾಮುಂಡಿ ಮೇಲೆ ಹಾರದ, ಕೋಣನ ವೇಷವನ್ನತ್ತ ತಾಳಿ ಹಾರಿದ ಕೂಡಲೇ ಆ ಕೋಣನ ಕೆಳಗೆ ಕೆಡವಿ ತನ್ನ ತ್ರಿಶೂಲದಿಂದ ಎದೆಗೆ ಹೊಡೆದಳು. ಒಡೆದ ಕೂಡಲೇ ರಕ್ತ ಹಾಕಕ್ಕೆ ಕೆಳಗೆ ಬಿಳಿತಿರಬೇಕಾರ ಮಹಿಷಾಸುರಮ್ಮ, ಆಹಾ ಅರಿಯದೇ ನಾ ಈ ಲೋಕದಲ್ಲಿ ಎಣ್ಣೆ ಮೇಲು ಅನ್ನುವುದನ್ನು ತಿಳಿಯದೆ ನಾನು ಕೇವಲ ಒಂದು ಹೆಣ್ಣಿನ ಮರಣ ಬರಲಿ ಎಂದೆ ನಾನು. ನನ್ನ ತಪ್ಪಾಯ್ತು ತಾಯಿ. ಈ ಜಗತ್ತಿಗೆ ಮೂಲ ಆದಿಶಕ್ತಿ ಇದ್ದಾಳೆ ಎನ್ನುವುದನ್ನು ಮರೆತು ಬಿಟ್ಟೆ ನಾನು. ಎಣ್ಣೆ ಸರ್ವಶಕ್ತಿ ಎನ್ನುವುದನ್ನು ಮರೆತು ಬಿಟ್ಟೆ ನಾನು. ಅಪರಾಧವನ್ನು ಮನ್ನಿಸು, ಅವ ಪ್ರಾಣ ಹೋಗ್ತಾ ಇದೆ, ನನಗೆ ಮೋಕ್ಷವನ್ನು ಕೊಡು ಎಂದ ಮಹಿಷಾಸುರ. ಅರಿಯದೆ ಮಾಡಿದ ತಪ್ಪಿಗೆ ಕ್ಷಮೆ ಉಂಟು ಮಹಿಷ, ಬಾ ಹಾಗಂತೇಳಿ ಅವನ ಒಂದು ಸುಂದರವಾದ ಹೂವನ್ನು ಮಾಡಿ ತನ್ನ ಬಲಗೈಲಿಟ್ಕೊಂಡ್ಲು ತಾಯಿ ಚಾಮುಂಡೇಶ್ವರಿ. ಸದಾ ಮಹಾವೀರ ನೀನು ನನ್ನ ಜೊತೆಯಲ್ಲಿರುವ ಅಂತೇಳಿ ಇಟ್ಕೊಂಡ್ಲು. ಮಹಿಷ ಮಡಿದುದನ್ನು ಕಂಡ ಉರಿಕಾತಿ ಕಿರುಕಾಕು ಹಾಕುತ್ತ ಕುಣಿದು ಕುಪ್ಪಳಿಸುತ್ತ, ಅಕ್ಕ ನನ್ನಕ್ಕ ಮಹಿಷಾಸುರ ಮರಣ ಹೊಂದಿದ, ಅಕ್ಕ ನೀನು ಗೆದ್ದೆ ಎಂದು ಆನಂದ ವ್ಯಕ್ತಪಡಿಸಿದಳು. ದೇವಾದಿ ದೇವತೆಗಳು ಬಂದು ಚಾಮುಂಡಿಯನ್ನು ಕೊಂಡಾಡಿದರು. ಅಲ್ಲದೆ ಅವಳು ನೆಲೆಗೊಳ್ಳಲು ಬಯಸಿ ಬಂದಿದ್ದ ಬೆಟ್ಟ ಅವಳ ಹೆಸರಿಗೆ ಪಟ್ಟವಾಯಿತು. ಚಾಮಾಯಿ ನಿಂತ ಬೆಟ್ಟ ಚಾಮುಂಡಿ ಬೆಟ್ಟ ಆಯಿತು. ಮಂಗಳವಾರದ ಮಾತೆ, ಮಂಗಳವಾರದ ಮಾತೆ ಮಾತಾಯಿ ಚಾಮುಂಡಮ್ಮ, ವರದಲ್ಲಿ ಲಕ್ಷ್ಮೀದೇವಿ, ವಿದ್ಯೆದಲ್ಲಿ ಸರಸ್ವತಿ, ಕಾಳಗಕ್ಕೆ ಸರಸ್ವತಿ, ವರವ ಪಾಲಿಸೋ ತಾಯಿ ನಂಬಿದ ಮಾನ್ಯರ ಮ್ಯಾಲೆ ಭಕ್ತರಿಗೆ ವರವ ಪಾಲಿಸೋ ತಾಯಿ ತಂದನ ತಾರ. ಆಗ ಚಾಮುಂಡಿಯು ತನ್ನ ತಂಗಿ ಉರಿಕಾತಿಯನ್ನು ಕುರಿತು, ತಂಗಿ ನನ್ನ ಗೆಲುವಿಗೆ ನೀನು ಕಾರಣ ತಾನೆ, ಆದ್ದರಿಂದ ನೀನು ನನ್ನನ್ನು ಬಿಟ್ಟು ಬೇರೆಲ್ಲೂ ಹೋಗದೆ ನನ್ನ ಬೆಟ್ಟದ ತಪ್ಪಲಲ್ಲಿ ಉತ್ತನಹಳ್ಳಿ ಎಂಬ ಊರಿದೆ, ಆ ಊರಿನಲ್ಲಿ ಉತ್ತನಳ್ಳಿ ಉರುಕಾತಿ ಎಂದು ಪ್ರಖ್ಯಾತಳಾಗು ಎಂದು ಹರಸಿದಳು. ಮಹಿಷಾಸುರ ಸೆರೆಯಿಂದ ಮುಕ್ತಿಯನ್ನು ಒಂದಾಯಿತು, ಎಲ್ಲರೂ ಹೊರಟರು ಅವರವರ ಲೋಕಕ್ಕೆ. ಇಲ್ಲಿ ಜ್ವಾಲಾಮುಖ ಕೇಳ್ತಾಳಕ್ಕ, ನನ್ನನ್ನು ಪಡೆದಿಯಲ್ಲ ನಾನೇ ಲೋಕಿ ನೆಲೆಸಬೇಕು ಅನ್ಲು. ಹೇಳಕ್ಕ ಅವ್ವ, ನನ್ನ ಕಷ್ಟ ಕಾಲದಲ್ಲಿ ಆದವಳು ನೀವು. ಹೌದು, ಉತ್ತನಳ್ಳಿ ಅಂತಿತ್ತು, ಅಲ್ಲೋಗಿ ನೀ ನೆಲೆಸು ಅಂದ್ರು. ಎಲ್ಲ ದೇವಾನು ದೇವತೆಗಳು ಅವರ ಲೋಕದಲ್ಲಿ ಹೋಗಿ ನೆಲೆಸಿದ್ರು. ಸರಿ ಸ್ವಾಮಿ. ಆಗ ಆ ಜ್ವಾಲಾಮುಖಿ ತ್ರಿಪುರ ಸುಂದರಿ ಕೇಳಲು ಚಾಮುಂಡೇಶ್ವರಿ, ಅಮ್ಮ ನನ್ನನ್ನು ಪಡೆದಿಯಲ್ಲ, ನಾನೆಲ್ಲ ಹೋಗಿ ನೆಲೆಸಬೇಕು. ಆಗ ಆ ಈ ಚಾಮುಂಡೇಶ್ವರಿ ಜ್ವಾಲಾಮುಖಿ ಉತ್ತರಳ್ಳಿ ಉರುಕಾತಿ ಹೇಳುತ್ತಿದ್ದಾರೆ, ಏನಂತ ಅವ್ವ, ನನ್ನ ಯುದ್ಧ ಸಮಯದಲ್ಲಿ ಕಾಪಾಡದಂತ ಅವಳು ನೀನು, ಹೌದು ನನ್ನ ಕಷ್ಟ ಸುಖಕ್ಕೆ ಬೇಕಾಯ್ತಿಯೇ, ನೀನು ನನ್ನ ಎದುರಿಗೆ ಇರಬೇಕು ಅಂತ ಹೇಳಿ ಮುಂದೆ ಉತ್ತರಳ್ಳಿ ಇತ್ತಲ್ಲ ಆ ಬೆಟ್ಟದ ಮೇಲೆ ನೆಲಗೊಳ್ಳು ಅಂತ ಹೇಳಿ ಅಪ್ಪಣೆ ಕೊಟ್ಟಳು. ಅದರಂತೆ ಆ ಜ್ವಾಲಾಮುಖಿ ತ್ರಿಪುರ ಸುಂದರಿ ಉತ್ತರಳ್ಳಿ ಮಾರವನಾಗಿ ನೆಲೆಸಿದ್ದಾಳೆ. ಆಗ ಉತ್ತರ ದೇಶದಿಂದ ಬಂದಿದ್ರಲ್ಲಪ್ಪ 7 ಜನ ಅಕ್ಕ ತಂಗಿಯರು ಒಟ್ಟಾಗಿ, ಯಾರ್ಯಾರು ಅಂದರೆ ಹೇಳಿ, ಉರಿಮಸಣಮ್ಮ, ಸ್ವಾಸಿಲಿ ವನ್ನಾದೇವಿ, ಮೂಗುರು ತಿಬ್ಬಾದೇವಿ, ಕನ್ನಂಬಾಡಿ ಕಾಳಿ, ಬನ್ನೂರಿ ಹಮಾದ್ರಿ, ದಂಡಿಗೆ ಬಿಗಿಲಾದ ದಂಡಿನ ಮಾರಿ, ಒಂದೊಂದು ಗ್ರಾಮದಲ್ಲಿ ಹೋಗಿ ನೆಲೆಸಿಕೊಂಡಿದ್ದಾರೆ ಈ ನಾಡನ್ನ ಕಾಪಾಡೋದಕ್ಕೋಸ್ಕರವಾಗಿ. ಹೌದು ಸ್ವಾಮಿ, ಈ ಸುತ್ತೇಳು ನಾಡಿನ ಜನರ ಕಾಪಾಡೋದಕ್ಕೋಸ್ಕರವಾಗಿ 7 ಜನ ಅಕ್ಕ ತಂಗಿಯರು ಒಂದೊಂದು ಕಡೆ ನೆಲೆಗೊಂಡಿದ್ದಾರೆ. ಹೌದು, ಹೀಗೆ ಮೈಸೂರಿನ ಬೆಟ್ಟದಲ್ಲಿ ಚಾಮುಂಡಿ ನೆಲೆಸಿ ಚಾಮುಂಡೇಶ್ವರಿ ಆದಳು. ಉತ್ತನಹಳ್ಳಿಯಲ್ಲಿ ಚಾಮುಂಡಿಯ ತಂಗಿ ನೆಲೆಸಿ ಉತ್ತನಹಳ್ಳಿ ಉರುಕಾತಿಯಾದಳು. ಚಲದಲ್ಲಿ ಚಾಮುಂಡಮ್ಮ, ಚಲದಲ್ಲಿ ಚಾಮುಂಡಮ್ಮ, ಚಲದಲ್ಲಿ ಪಾರ್ವತಿ. ಜನಪದ ಹಾಡುಗಳನ್ನು ಹಾಡಿದವರು ಮೈಸೂರು ಜಿ ಗುರುರಾಜ್, ಮಾರಗೌಡನಹಳ್ಳಿ ಭಾಗ್ಯಮ್ಮ ಹಾಗೂ ಸಂಗಡಿಗರು. ಅಯ್ಯ ಚಲದಲ್ಲಿ ಚಾಮುಂಡಮ್ಮ, ಚಲದಲ್ಲಿ ಚಾಮುಂಡಮ್ಮ, ಚಲದಲ್ಲಿ ಪಾರ್ವತಿ. ವರವ ಪಾಲಿಸು ತಾಯಿ, ನಂಬದ ಭಕ್ತರ ಮೇಲೆ ತಂದನ್ನ ತಾನ. ಚಾಮುಂಡಿ ಹಬ್ಬ, ದಸರಾ ಸಂಭ್ರಮ, ಜನಪದರ ನಾಲಿಗೆಯಲ್ಲಿ ಮೈಸೂರ ದೇವತೆ. ಮಹಿಷಾಸುರನ ಕೊಂದು ಮೈಸೂರಲ್ಲಿ ನೆಲಗೊಂಡ ತಂದನ್ನ ತಾನ. ರಚನೆ ಡಾಕ್ಟರ್ ಪಿ ಕೆ ರಾಜಶೇಖರ್. ಸಹ ನಿರೂಪಣೆ ಆರ್ ಲೋಕೇಶ್ವರಿ ಮತ್ತು ಶಬಾನಾ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದಲೂ ಏಕಕಾಲಕ್ಕೆ ಪ್ರಸಾರವಾಯಿತು. ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ. ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ. ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ. ಹಕ್ಕಿಯೊಂದು ಹಾರಿ ಬಂದು ನನ್ನ ಎದೆಯೊಳವಿತುಕೊಂಡು, ಹಕ್ಕಿಯೊಂದು ಹಾರಿ ಬಂದು ನನ್ನ ಎದೆಯೊಳವಿತುಕೊಂಡು. ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು, ಇವು ಪಕ್ಷಿ ಸಂತತಿಯ ಶತ್ರುಗಳು. ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ. ಪಿಲಿ ಪಿಲಿ ಹೇಳುತ್ತಿತ್ತವ್ವ. ಪಕ್ಷಿಗಳ ಸಂರಕ್ಷಣೆ